ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಥವಾ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:15 ಆತ್ಮೀಯ ಕೇಳು ಬಾಂಧವರಿಗೆಲ್ಲ ಮಾಲತೇಶನ ನಮಸ್ಕಾರಗಳು. ಕೆಳಗರೆ ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೆ ಕಲ್ಯಾಣ್ ಅವರ ಸ್ವರದಲ್ಲಿ ಅಂಜನಿ ಪುತ್ರ ಚಿತ್ರದ ಗೀತೆಯನ್ನ ಕೇಳೋಣ. Investments to LIC Harpal Aapke Saath. For more details on risk factors, terms and conditions, please read the sales brochure carefully before concluding a sale. Chitra Eradane Sala Geete ke Sangeeta Needi Haadidare Anup Silin. ಕುರುಡು ಪ್ರೇಮಿ ಕುರುಡು ಆಟವೇನು ಜೀವ ಎರಡು ಎದೆಯ ತುಂಬ ಕಣ್ಣ ನೀರು ಪ್ರೇಮದಾಟ ಎಳ್ಳು ನೀರು ಕಾಟವೇನೋ ಬದುಕು ಬರಡು ಪಾಠವೇನೋ ಪ್ರೇಮ ಕುರುಡು ಪ್ರೇಮ ಕುರುಡು ರವಿಮಾಮ ಚಿತ್ರದ ಗೀತೆ. ಚೈತನ್ಯ ಅವರ ಸಂಗೀತ ನಿರ್ದೇಶನದ ಈ ಗೀತೆಯನ್ನು ಹಾಡಿದ್ದಾರೆ ಚಿತ್ರ ಮತ್ತು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ನನ್ನ ಹಾರ್ಟಲ್ಲಿ ಲವ್ ಬಿಡಲ್ಲಿ ಸೀಟು ನಾನು ನೀಡುವೆ ಮೆಚ್ಚಿದ ಹುಡುಗಿ ಸ್ವೀಟಿ ನಮ್ಮಿಬ್ಬರ ಜೋಡಿ ಬ್ಯೂಟಿ ಹುಡುಗಾಟದ ಹುಡುಗ ನೀನು ಜೊತೆ ಇದ್ದರೆ ಕುಶಲ ನಾನು ಥ್ರಿಲ್ ಆಗಿದೆ ದಿಲ್ಲೆಲ್ಲ ಪಂಟೆ ಮಾಡೋ ತುಂಟ ನೀನು ಅಲೆಯೋ ನಿಯದೆಯೊಳಗೆ ಸುಖದ ಮಳೆಯೊಳಗೊಳಗೆ ಬಡಿ ಕೇಳಿದರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಈಗ ವಿಜಯಪ್ರಕಾಶ್ ಅವರ ಸ್ವರದಲ್ಲಿ ಶ್ರೀನಿವಾಸ ಕಲ್ಯಾಣ ಚಿತ್ರದ ಗೀತೆ. ಕಬುಣ ಕುಕ್ಕು ಹಿಡಿದಂತೆ ಕೇಬಲ್ ಕಿತ್ತೋದ ಟಿವಿ ಕುರ್ರೋ ಅಂದಂತೆ ನೆಲ ಪೊಂದ ಮಧುರ ಗ್ಲಾಸ್ ಬಾಗುವ ಮರ ದಾರಿಯಲ್ಲಿ ನಡೆದಷ್ಟೇ ಪಯಣ ಎದೆಗೂಡ ಪ್ರತಿ ಸತ್ತಿನಲ್ಲಿ ಹೆಸರೊಂದು ಬರುತ್ತಿರಲಿ ಯಾವತ್ತೋ ಬರಬಹುದು ಅದು ಉಸಿರೊಂದು ಸ್ನೇಹಿತರೇ ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ, ಎಲ್ದೆಲ್ದು ನೆನಪಿರಲಿ ಈ ಸುದಿನ ಸಂತೋಷದ ಈ ಶುಭ ಮಿಲನ, ಎಲ್ದೆಲ್ದು ನೆನಪಿರಲಿ ಈ ಸುದಿನ ಸಂತೋಷದ ಈ ಶುಭ ಮಿಲನ. ಸ್ನೇಹಿತರೇ ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ಪ್ರೀತಿ ವಾತ್ಸಲ್ಯ ಚಿತ್ರದ ಹಾಡನ್ನು ಕೇಳ್ತಾ ಇದ್ದೀರಾ. ಕೇಳಿ ಬರುತ್ತಿರುವ ಧ್ವನಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರದು. ರಸಪೂರ್ಣ ರಂಗಾದ ಸಂಜೆಯಲ್ಲಿ ಸವಿ ಸ್ನೇಹ ತಂದಂತ ವೇಳೆಯಲ್ಲಿ ನಾ ಹಾಡುವ ಈ ಹಾಡಿನ ತಾಳಮೇಳ ಸೇರಿ ನಿಮ್ಮ ತೂಗಲೀಗ ಕ್ಷಣವೊಂದು ಕಣ್ಣೋಟ ಸೇರಿದಾಗ ಸವಿ ಮಾತು ತಮ್ಮಲ್ಲೇ ಆಡಿದಾಗ ಆ ಮೌನದ ಪಿಸು ಮಾತಿಗೆ ಸಾಟಿಯಾದ ಯಾವ ಪ್ರೇಮ ಕಾವ್ಯವಿಲ್ಲ ಹೃದಯ ಹಗುರಾಗಿ ಇರಲಿ ಪ್ರೀತಿ ವಾತ್ಸಲ್ಯ ನಗಲಿ. ಸ್ನೇಹಿತರೇ ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ, ಎಲ್ದೆಲ್ದು ನೆನಪಿರಲಿ ಈ ಸುದಿನ ಸಂತೋಷದ ಈ ಶುಭ ಮಿಲನ, ಎಲ್ದೆಲ್ದು ನೆನಪಿರಲಿ ಈ ಸುದಿನ ಸಂತೋಷದ ಈ ಶುಭ ಮಿಲನ. ಸ್ನೇಹಿತರೇ ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ಮಗನಲ್ಲಿ ತಾಯಿಯ ಪ್ರೀತಿ, ಒಲಿದಂಥ ಪತಿಯಲ್ಲಿ ಪತ್ನಿಯ ಪ್ರೀತಿ, ಒಡ ಹುಟ್ಟಿದ ಸಂಬಂಧವು ತರುವಂಥ ಸವಿಯಾದ ಸುಮಧುರ ಪ್ರೀತಿ, ಪ್ರಿಯನಲ್ಲಿ ಪ್ರೇಯಸಿಯು ತೋರುವ ಪ್ರೀತಿ, ನಿಜ ಸ್ನೇಹ ತಂದಂಥ ನಿರ್ಮಲ ಪ್ರೀತಿ, ಈ ಪ್ರೀತಿಯು ವಿಶ್ವಾಸವು ಬಾಳಲ್ಲಿಗಿರಲೆಂದು ಶಾಶ್ವತ ರೀತಿ, ಮನಸ್ಸು ಹಾಯಾಗಿ ಇರಲಿ ಪ್ರೀತಿ ವಾತ್ಸಲ್ಯ ನಗಲಿ. ಸ್ನೇಹಿತರೇ ನಿಮಗೆ ಸ್ವಾಗತ, ನನ್ನದೆಯ ಪ್ರೀತಿ ಸ್ವಾಗತ, ಎಲ್ದೆಲ್ದು ನೆನಪಿರಲಿ ಈ ಸುದಿನ ಸಂತೋಷದ ಈ ಶುಭ ಮಿಲನ, ಎಲ್ದೆಲ್ದು ನೆನಪಿರಲಿ ಈ ಸುದಿನ ಸಂತೋಷದ ಈ ಶುಭ ಮಿಲನ. ಸ್ನೇಹಿತರೇ ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಸಚಿನ್ ಮತ್ತು ಸುಪ್ರಿಯಾ ಲೋಹಿತ್, ಚಿತ್ರ ಚಿನ್ನದ ಗೊಂಬೆ. ಮುಂದೆ ನೀನು ಹೋದರೆ ನಿನ್ ಹಿಂದೆ ಬರುವೆ, ಹಿಂದೆ ನಾನು ಬರುವೆನು ಎಂದೆಂದು ಜೊತೆಯಾಗಿ, ಅಂದ ಚಂದ ನೀನೆ ನನ್ನ ಆನಂದನು ನೀನೆ, ಬದುಕೋ ಕನಸು ನೀನೆ ನನ್ನ ಅದೃಷ್ಟನು ನೀನೆ, ನನ್ನಯ ಲೋಕ ನೀನೇ. ಮೊದಲ ನೋಟದಲ್ಲಿ ನಾ ನಿನಗೆ ಸೋತು ಹೋದೆ. ನಿನ್ನನ್ನು ನೋಡೋ ಆಸೆ ನಾ ದಿನವು ಕಾದು ಕುಂತೆ. ಒಮ್ಮೆ ನೀನು ನಕ್ಕರು ನನಗೇನೋ ದೊರೆತಂತೆ. ಎದುರಿಗೆ ನೀ ಸಿಕ್ಕರೆ ಸ್ವರ್ಗ ಕಂಡಂತೆ. ಪೂರ್ವ ಜನ್ಮದ ಪುಣ್ಯವು ಆ ದೇವರು ಕೊಟ್ಟ ವರವು. ನೀ ಬಂದೆ ನನ್ನ ಬಾಳಿಗೆ ಈಗ ಪ್ರತಿದಿನ ಹೊಸತನವು. ಮುಂದೆ ನೀನು ಹೋದರೆ ನಿನ್ ಹಿಂದೆ ಬರುವೆ. ಕೇಳು ನಿನಗಾಗಿ ನಾನು ತರುವೆ. ನಿನ್ನ ಹೆಸರನ್ನು ನುಡಿಯಲು ಸವಿಯಲು ಕುಣಿದಂತೆ. ಸಮಯ ಜೊತೆಗೆ ಕಳೆಯಲು ಜಗವನ್ನೇ ಗೆದ್ದಂತೆ. ಸೋತು ಹೋಗಿದೆ ಮನವು ಪ್ರತಿ ಬಾರಿ ಭೇಟಿಯಲ್ಲೂ. ಹೊಸ ಹಬ್ಬ ದಿನವೂ ದಿನವೂ ಅತಿಯಾಗುತ್ತಿದೆ ಒಲವು. ಮುಂದೆ ನೀನು ಹೋದರೆ ನಿನ್ನ ಹಿಂದೆ ಬರುವೆ. ಮುಂದೆ ನೀನು ಹೋದರೆ ಹಿಂದೆ ನಾ ಬರುವೆ. ಅಂದ ಚಂದ ನೀನೇ ನನ್ನ ಆನಂದನು ನೀನೇ. ಬದುಕೋ ಕನಸು ನೀನೇ ನನ್ನ ಅದೃಷ್ಟನು ನೀನೇ. ನಿನ್ನ ಯಾ ಪ್ರೇಮಿ ಬರುವೆ. ಹಿಂದೆ ನಾನು ಬರುವೆನು ಎಂದೆಂದು ಜೊತೆಯಾಗಿ. ಕಾರ್ಯಕ್ರಮದ ಕಡೆಯದಾಗಿ ಸೌಂದರ್ಯ ಚಿತ್ರದ ಗೀತೆ, ಹಂಸಲೇಖ ಅವರ ಸಂಗೀತ ನಿರ್ದೇಶನದ ಈ ಗೀತೆಯನ್ನು ಹಾಡಿದ್ದಾರೆ ಅನುರಾಧ ಭಟ್ ಮತ್ತು ಕುನಾಲ್ ಗಾಂಜಾವಾಲಾ. ಹೃದಯದ ಮಾತು ಕೇಳು ಕೇಳು ನನ್ನ ಓಲವೇ, ಕೇಳಿದರೆ ನೀ ನೆನಗುವೆ. ಮನಸ್ಸಿನ ನೂರು ಸ್ವಾರ್ಥ ಕೇಳು ನನ್ನ ಚೆಲುವೆ, ಹೇಳಿದರೆ ಹೌದು ಏನುವೆ. ಮಾತು ಕೇಳು ಕೇಳು ನನ್ನ ಓಲವೆ, ಕೇಳಿದರೆ ನೀ ನೆನಗುವೆ. ಮನಸ್ಸಿನ ನೂರು ಸ್ವಾರ್ಥ ಕೇಳು ನನ್ನ ಚೆಲುವೆ, ಹೇಳಿದರೆ ಹೌದು ಏನುವೆ. ಕುರುಡರಾದರೆ ಎಲ್ಲ ಗಂಡಸರು ಎಷ್ಟು ಚೆನ್ನ, ನನ್ನ ಹೊರತು ನೋಡಕೂಡದು ಯಾರು ನಿನ್ನ. ನಿನ್ನ ಹೆಸರ ನೆನೆಯುವುದೇ ತಪ್ಪೆಂದು ಬೈಯುತ್ತಿದೆ ನನ್ನ ಹೃದಯ. ಹೃದಯದ ಮಾತು ಕೇಳು ಕೇಳು ನನ್ನ ಓಲವೆ, ಕೇಳಿದರೆ ನೀ ನೆನಗುವೆ. ನಿನ್ನ ಚಿವುಟು ಎನ್ನುತ್ತಿದೆ ನನ್ನ ಬುದ್ಧಿ, ಅಯ್ಯೋ ಹೂವು ಬೇಡೆಂದಿದೆ ಈ ಹೃದಯ. ಕಚ್ಚಿ ಕಸುಬು ಬೇಡ ಮುಚ್ಚಿ ಬಚ್ಚಿಡು ಎಂದಿದ ಹೃದಯ ಏಳು ಪರಿಗ ಗಾಜಿನ ಮಹಲಲ್ಲಿ ನಾನು ನೀನು ಇದ್ದರೆ ಹಗಲು ರಾತ್ರಿಗಳಲ್ಲಿ ಕೂಡುತ್ತಾ ಇರಬೇಕು ಅನಿಸಿ ಮರುಕ್ಷಣ ಬೇಡ ತಟ್ಟೆನಿಸಿ ನನ್ನದು ಸ್ವಾರ್ಥ ಎನಿಸುತ್ತಿದೆ ತಿರುಗೋ ಭೂಮಿಯು ಕದಲದಿದ್ದರೆ ಎಷ್ಟು ಚೆನ್ನ ರೆಪ್ಪೆ ಅಲುಗದೆ ನೋಡಬೇಕಿದೆ ನಾನು ನಿನ್ನ ರವಿ ಮುಳುಗಿ ಕತ್ತಲೆಯು ಕವಿಯುವುದೇ ತಪ್ಪೆಂದು ಬೈಯುತ್ತಿದೆ ನನ್ನ ಹೃದಯ ಮನಸ್ಸಿನ ನೂರು ಸ್ವಾರ್ಥ ಕೇಳು ನನ್ನ ಕೇಳುವೆ ಹೇಳಿದರೆ ಹೌದು ಏನು ಹಿಂತಿರುಗಿ ಹೋಗೋ ಮಾತಿಲ್ಲ ಹೋಗುವ ವಿದ್ಯೆ ಕಲಿತಿಲ್ಲ ಕಲಿತರೂ ಹೃದಯ ಕಲಿಸಿಲ್ಲ ಶಿವನು ಪಾರ್ವತಿ ಬೇರೆ ಯಾತರೆ ಎಷ್ಟು ಚೆನ್ನ ಅವರ ಹಾಗೆ ನನ್ನರ್ಧ ಭಾಗ ನೀನಾಗು ಚಿನ್ನ ಹೃದಯದ ಮಾತು ಕೇಳು ಕೇಳು ನನ್ನ ಒಲವೇ ಕೇಳಿದರೆ ನೀನೆ ನಗುವೇ ಕೇಳಿದರೆ ಇದುವರೆಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳಿದಿರಿ ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮ. ಇದರಲ್ಲಿ ಸಮಗ್ರ ಕೃಷಿ ಅನುಭವ ಕುರಿತು ಚನ್ನಗಿರಿ ತಾಲೂಕು ಅರಿಶಿನಘಟ್ಟ ಗ್ರಾಮದ ನಾಗರಾಜ್ ಎಚ್ಎಸ್ ಅವರೊಡನೆ ಸಂದರ್ಶನ ಕೇಳುವಿರಿ.